ಅಲೋಕ್ ಮೋಹನ್ ಬೆಂಗಳೂರಿನಲ್ಲಿ ಎರಡನೇ ಜಿ20 ವಾಣಿಜ್ಯ ಹೂಡಿಕೆ ಕಾರ್ಯಕಾರಿ ಗುಂಪಿನ ಸಭೆ ಮುಕ್ತಾಯ ಮತ್ತು ಕೃಷಿ ಇಲಾಖೆಯ ವಿವಿಧ ಯೋಜನೆಗಳ ಅನುಷ್ಠಾನದಲ್ಲಿ ರಾಜ್ಯದಲ್ಲೇ ಚಿತ್ರದುರ್ಗ ಜಿಲ್ಲೆಗೆ ಪ್ರಥಮ ಸ್ಥಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಕಾರವಾರ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕಾರವಾರ, ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ನಮ್ಮೆಲ್ಲ ರೈತ ಬಾಂಧವರಿಗೆ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಪ್ರೀತಿಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಮಿಶ್ರ ಬೆಳೆ ಬೇಸಾಯದ ಅನುಭವಗಳು ಮತ್ತು ಕಿಸಾನ್ ಮಾನ್ಧನ್ ಯೋಜನೆಯ ಫಲಾನುಭವಿ ಸಿದ್ದಾಪುರ್ ಹಸೂರಿನ ದಾಮೋದರ್ ಬಿಳಿಯ ನಾಯಕ್ ಅವರೊಂದಿಗೆ ಸಂದರ್ಶನ. ದಾಮೋದರ್ ಬಿಳಿಯ ನಾಯಕ್ ಅವರೇ, ನಮಸ್ಕಾರ. ನಮಸ್ಕಾರ. ಕೃಷಿಯಲ್ಲಿ ಅನೇಕ ಸವಾಲುಗಳನ್ನ ರೈತರು ಎದುರಿಸ್ತಾರೆ ಅಂತ ಕೇಳಿದ್ವಿ. ಆ ರೈತರನ್ನ ಪ್ರೋತ್ಸಾಹಿಸುವುದಕ್ಕೆ, ಹೆಚ್ಚು ಹೆಚ್ಚು ಕೃಷಿಯಲ್ಲಿ ತೊಡಗಿಸಿಕೊಳ್ಳುವ ಹಾಗೆ ಪ್ರೇರೇಪಣೆ ನೀಡುವುದಕ್ಕೆ ಕೇಂದ್ರ ಸರ್ಕಾರವು ಕೂಡ ಸಾಕಷ್ಟು ಯೋಜನೆಗಳನ್ನ ಅನುಷ್ಠಾನ ಮಾಡ್ತಾ ಇದೆ. ಜೊತೆಗೆ ರಾಜ್ಯ ಸರ್ಕಾರದಲ್ಲೂ ಕೂಡ ಸಾಕಷ್ಟು ಯೋಜನೆಗಳನ್ನ ಅನುಷ್ಠಾನ ಮಾಡ್ತಾ ಇದೆ. ವಿಶೇಷವಾಗಿ ಆ ರೈತರನ್ನ ಪ್ರೋತ್ಸಾಹಿಸುವುದಕ್ಕೆ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಫಸಲು ಬೀಮಾ ಯೋಜನೆ ಆಗ್ಬೋದು ಅಥವಾ ಆ ಮಾನ್ಧನ್ ಯೋಜನೆ ಆಗ್ಬೋದು, ಬೇರೆ ಬೇರೆ ಯೋಜನೆಗಳಿವೆ. ಈ ಯೋಜನೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಬೆಳೆ ವಿಮೆ ಯೋಜನೆ ಒಳ್ಳೆಯದು. ಅದರಿಂದ ನಾವು ಬೆಳೆಯಲ್ಲಿ ಸ್ವಲ್ಪ ಮಳೆಗಾಲ ವ್ಯತ್ಯಾಸ ಆದವಾಗೆಲ್ಲ ನಮ್ಮ ಬೆಳೆ ವಿಮೆ ಲಾಭ ಸಿಕ್ಕಿದೆ, ಪ್ರಯೋಜನ ಆಗಿದೆ. ಯಾವ ಬೆಳೆಗೆ ನೀವು ಪಡ್ಕೊಂಡ್ರಿ? ಭತ್ತದ ಬೆಳೆಗೆ, ಅಡಿಕೆ ಬೆಳೆಗೆ. ಹೇಗೆ ಅದು ಯೋಜನೆಗೆ ಫಲಾನುಭವಿ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ಅರ್ಜಿ ಹಾಕುವುದು ಹೇಗೆ? ಕೃಷಿ ಇಲಾಖೆಯೊಳಗೆ ನಾವು ಅರ್ಜಿ ತಗೊಂಡಿದ್ರು, ಮತ್ತೆ ಇದು ತೋಟಗಾರಿಕೆ ಇಲಾಖೆಯವರು ಅವ್ರ ಪ್ರತ್ಯೇಕ ಅರ್ಜಿ ತಗೊಂಡಿದ್ರು. ನಾವು ಆಧಾರ್ ಕಾರ್ಡು, ನಮ್ದು ಬ್ಯಾಂಕ್ ಅಕೌಂಟು, ಅದೇ ಇದೆಲ್ಲ ಕೇಳಿದ್ರು, ದಾಖಲೆ ಭೂ ದಾಖಲೆ ಅದೆಲ್ಲ ತಗೊಂಡಿದ್ರು, ಅದು ಕೊಟ್ಟಿದ್ವಿ ಅವರಿಗೆ. ಆಮೇಲೆ ನಮ್ಗೆ ಅದು ಅದ್ರ ಲಾಭ ಸಿಕ್ತು ಬಿಡಿ. ಅದಕ್ಕೆ ಪ್ರೀಮಿಯಂ ಇಷ್ಟು ಕಟ್ಟಬೇಕು ಅಂತ ಏನಾದ್ರು ಉಂಟಾ? ಇದು ಬೆಳೆ ಮೇದು, ಅದು ನಾವು ಇಲ್ಲಿ ಸಹಕಾರ ಸಂಘದಲ್ಲಿ ನಾವು ಹೆಚ್ಚಾಗಿ ಸಾಲ ತಗೊಂಡಿರ್ತೀವಿ, ಆವಾಗಲೇ ಅವ್ರ ಜೊತೆಗೆ ತಗೊಂಡಿರ್ತಾರೆ. ಪ್ರತಿ ಸಾರಿನೂ ಬೆಳೆ ಮೇದು ಹಣ ತಗೊಳ್ತಾರೆ ಅವರು. ಈಗ ರೈತರ ಖಾತೆಗೆ ನೇರವಾಗಿ ಹಣದ ವರ್ಗಾವಣೆ ಮಾಡ್ತಾರೆ ಈ ಪ್ರಧಾನ ಮಂತ್ರಿ ಮಾನ್ಧನ್ ಯೋಜನೆ, ಇದ್ರ ಬಗ್ಗೆ ನಮ್ಮ ಕೇಂದ್ರ ಸರ್ಕಾರದಿಂದ ನನಗೆ ಈ ಮೋದಿ ಅವರು ಮಾಡಿದ್ರಲ್ಲ ಕಿಸಾನ್ ಸಮ್ಮಾನ ಯೋಜನೆ, ಅವತ್ತಿನಲ್ಲಿ ಪ್ರತಿ ನನಗೆ ವರ್ಷಕ್ಕೆ 6,000 ಸಿಗ್ತಾನೆ ಇದೆ. ಅದು ಸಿಗ್ಲಿಲ್ಲ ನನಗೆ, ಮೋದಿ ಅವ್ರ ಮತ್ತೆ ನೇರವಾಗಿ ನಮ್ಮ ಖಾತೆಗೆ ಜಮಾ ಆಗಿದೆ. ಈ ಮಾನ್ಧನ್ ಯೋಜನೆಯ ಇದರಿಂದಾಗಿ ರೈತರಿಗೆ ಯಾವ ರೀತಿ ಅನುಕೂಲ ಆಯ್ತು ನಿಮಗೆ? ತುಂಬಾ ಅನುಕೂಲ ಆಗಿದೆ, ಯಾಕಂದ್ರೆ ನಮ್ಗೆ ಅದು ಹಂತ ಹಂತವಾಗಿ ದುಡ್ಡು ಪ್ರತಿ ಸಿಗುವಾಗ ನಮ್ಮ ಕೃಷಿ ಕೆಲಸ ಕಾರ್ಯಗಳಿಗೆ ಅನುಕೂಲ ಆಗ್ತದೆ. ಗೊಬ್ಬರಕ್ಕೆ, ಬೀಜಕ್ಕೆ, ಖರೀದಿಗೆಲ್ಲ ಸಿಕ್ತು. ಅದು ಆ ಟೈಮ್ ಆಗಾಗ ಸಿಗುತ್ತಲ್ಲ, ಒಂದೇ ಸಾರಿ ಅವ್ರು 6,000 ಕೊಟ್ಟು ಬಿಡೋಲ್ಲ. ಪ್ರತಿ 3 ಅದು 4 ಒಂದ್ಸರಿ 8,000 ಹಂಗೆ ಹಾಕ್ತಾರಲ್ಲ, ಅದು ನಮ್ಗೆ ಸ್ವಲ್ಪ ಅನುಕೂಲನೇ ಆಯ್ತು. ಈಗ ಇದರಿಂದಾಗಿ ಕೃಷಿ ಮಾಡಬೇಕಾದ್ರೆ ನಿಮ್ಗೆ ಒಂದೊಂದು ರೀತಿ ಆಸಕ್ತಿ ಬರ್ತದೆ. ಹೌದು, ಅಂದ್ರೆ ನಮ್ಗೆ ಇವತ್ತು ಔಷಧಿ ತರ್ಲಿಕ್ಕೆ ದುಡ್ಡು ಇರಲ್ಲ, ಹೆಚ್ಚು ಕಡಿಮೆ ಆ ಮೂಮೆಂಟ್ ಒಂದ್ಸರಿ ಬರುತ್ತೆ ದುಡ್ಡು, ನಾಟಿ ಮಾಡೋ ಟೈಮಿಗೆ ಒಂದ್ಸರಿ ಸಿಗುತ್ತೆ. ಹಿಂಗೆ ಮಧ್ಯ ಮಧ್ಯದಾಗೆಲ್ಲ ದುಡ್ಡು ಒಂದು 2,000 ಸೇರಕ್ಕಾಗಿ ಸಣ್ಣ ಒಂದು ನಮ್ಗೆ ಹೆಲ್ಪ್ ಆದಂಗೆ ಆಗುತ್ತೆ. ಹೌದು, ಇದರ ಜೊತೆಗೆ ರೈತರ ಒಂದು ವೃತ್ತಿಯನ್ನು ಕೂಡ ಗೌರವಿಸಿದ ಹಾಗೆ ಆಗುದಿಲ್ವಾ? ಹೌದು, ನಿಜವಾಗ ರೈತರಿಗೆ ಒಂದು ಸನ್ಮಾನ, ಸಮ್ಮಾನ ಅಂದ್ರೆ ಸನ್ಮಾನನೇ. ಹೌದು, ಬೇರೆ ಬೇರೆ ವೃತ್ತಿಯಲ್ಲಿರುವವರು ಇರ್ತಾರೆ, ಬೇರೆ ಬೇರೆ ಇಲಾಖೆಗಳಲ್ಲಿ ಕೆಲಸ ಮಾಡುವವರು ಇರ್ತಾರೆ, ಶಿಕ್ಷಕರು ಇರಬಹುದು ಅಥವಾ ಬೇರೆ ಅಂಚೆ ಪಾಲಕರು ಇರಬಹುದು. ಹಾಗೆ ಅದಕ್ಕೆ ಹೋಲಿಸಿ ನೋಡಿದ್ರೆ ಈ ಕೃಷಿಯಲ್ಲಿ ತೊಡಗಿಸಿಕೊಳ್ಳುವವರಿಗೂ ಕೂಡ ಒಂದು ವೃತ್ತಿ ಗೌರವ ಸಿಕ್ಕಂಗೇನೆ ನಮಗೆ. ಹೌದು ಸರ್. ಈಗ ದಾಮೋದರ ಬಿಳಿಯ ನಾಯ್ಕ ಅವರಿಗೆ, ನೀವು ರೇಷ್ಮೆ ಕೃಷಿಯನ್ನ ಕಳೆದ 20-25 ವರ್ಷಗಳಿಂದ ಮಾಡಿಕೊಂಡು ಬಂದಿದ್ರಿ, ಅದಕ್ಕಿಂತ ಮೊದಲು ನೀವು ಶುಂಠಿ ಕೃಷಿಯನ್ನ ಮಾಡಿಕೊಂಡು ಬಂದಂತವರು, ಇದ್ರ ಬಗ್ಗೆ ಹೇಳಿ ಶುಂಠಿ ಕೃಷಿಯ ಬಗ್ಗೆ. ಹೆಚ್ಚು ಕಡಿಮೆ 80 ಹೌದು ಅವತ್ತಿನಿಂದಲೂ ನಾನು ಇವತ್ತಿಗೆ 1 ವರ್ಷನವರೆ ಶುಂಠಿ ನಾನು ನಾಟಿ ಮಾಡಿಲ್ಲ ಅಂದಿದ್ದಿಲ್ಲ. 43 ವರ್ಷಗಳಿಂದ ಬಿಡದೆ ಸತತವಾಗಿ ಶುಂಠಿ ಬೆಳೀತಾ ಇದ್ದೀನಿ. ಅದು ದೊಡ್ಡ ಪ್ರಮಾಣದ ಬೆಳೆದಿಲ್ಲ, ಹೆಚ್ಚು ಕಡಿಮೆ ವರ್ಷಕ್ಕೆ ಒಂದು 30-35 ಒಂದು 10 ಕ್ವಿಂಟಲ್ ಬೆಳೀತಾ ಇದ್ದೀನಿ. 1 ಕ್ವಿಂಟಲ್ ಹಾಕಿದ್ರೆ ಈ ಜವಾರಿ ಎಲ್ಲ ಬೆಳೆದಾವಾಗ 1 ಕ್ವಿಂಟಲ್ ಬೀಜ ನಾಟಿ ಮಾಡಿದ್ರೆ 20 ಕ್ವಿಂಟಲ್ ಇಳುವರಿ ಬರ್ತಿತ್ತು ಅವಾಗ. ಇವಾಗ ಈ ಹೈಬ್ರಿಡ್ ಬಂದ ನಂತರ ಒಂದು 1 ಕ್ವಿಂಟಲ್ ಬೀಜ ನಾಟಿ ಮಾಡಿದ್ರೆ ಒಂದು 15 ಕ್ವಿಂಟಲ್ ವರೆಗೆ ಇಳಬಹುದು. ಕಮ್ಮಿ ಆಗಿದೆ ಅದು ಆ ತಳಿ ಮೇಲೆ ಬಹುಶಃ ಇರಬಹುದು. ಹಂಗಂತೇಳಿ ಹೈಬ್ರಿಡ್ ತಳಿ ತುಂಬಾ ಜಾಸ್ತಿ ಇಳುವರಿ ಬರುತ್ತೆ ಅಂತಾರೆ, ಅದು ನಮ್ಮ ಏರಿಯಾದಲ್ಲಿ ಬಂದಿಲ್ಲ. ಅದಕ್ಕೆ ಶುಂಠಿಗೆ ಮತ್ತೆ ಸ್ವಲ್ಪ ಈ ಕಾಡು ಪ್ರಾಣಿಗಳ ತೊಂದರೆ ಇದೆ, ಈ ಮಂಗಗಳ ಕಾಟ ಬಹಳ. ಶುಂಠಿ ನಾಟಿ ಮಾಡಿ ಶುಂಠಿಗೆ ಗಿಡ ಏಳ್ತು ಅಂದ್ರೆ ಅವತ್ತೇ ಶುರು ಮಾಡ್ತಾವ ಮಂಗಗಳು, ಅದು ಮೊಳಕೆ ಮುರಿಯೋದು, ಆ ಗಿಡದ ಎಳೆದು ಅದ್ರ ಒಳಗಿನ ಸುಳಿ ತೆಗೆದು ತಿನ್ನೋದು, ಹಂಗ್ ಮಾಡಿ ಬಹಳ ಲಾಸ್ ಮಾಡಿದ್ರು. ಹೌದು, ಒಂದ್ 2-3 ವರ್ಷ, 1 ವರ್ಷ 4 ಕ್ವಿಂಟಲ್ ಶುಂಠಿ ಹಾಕಿ 4-5 ಕ್ವಿಂಟಲ್ ಶುಂಠಿ ಕಿತ್ತಿ. ಅದಕ್ಕೆ ಮತ್ತೆ ಬೇಲಿ ಗೇಲಿ ಅದು ಏನೇನು ಮಾಡ್ಬೇಕಲ್ಲ ಮಾಡಿದೆ. ಆದ್ರೂ ಕೂಡ ಮಂಗಗಳನ್ನ ಹತೋಟಿ ಮಾಡೋದು ಕಷ್ಟ ಕಷ್ಟ ಮಂಗಗಳನ್ನ ಹತೋಟಿ ಇವತ್ತಿಗೂ ಹತೋಟಿ ಮಾಡೋಕ್ಕಾಗಿಲ್ಲ. ಹಂದಿ ಕಾಟ ಏನಾದ್ರು ಉಂಟಾ? ಮುಳ್ಳೆ ಕಾಟ ಕಡಿಮೆ ಇಲ್ಲ, ಅವೆಲ್ಲ ಕಾಟ ಬಹಳ ಕಡಿಮೆ ನಮ್ಮಲ್ಲಿ ಇಲ್ಲ, ಹೆಚ್ಚು ಕಡಿಮೆ ಇದಾವೆ ಪ್ರಾಣಿ ಕಾಟ ಕಡಿಮೆ. ಯಾಕಂದ್ರೆ ಜಂಗಲ್ ಇರಕ್ಕೆ ಅಲ್ಲಿ ಹೊರಗಡೆ ಹೋಗ್ಬಿಡ್ತಾವ, ಹೆಚ್ಚಾಗಿ ಬರೋದೇ ಜಮೀನಿಗಿಲ್ಲ. ಈಗ ಶುಂಠಿಗೆ ಬಿತ್ತನೆ ಬೀಜ ಬಿತ್ತನೆ ಹಾಕುವುದಕ್ಕಿಂತ ಮೊದಲು ಬೀಜೋಪಚಾರ ಅಂತ ಏನಾದ್ರು ಮಾಡ್ತೀರಾ? ಬೀಜೋಪಚಾರ ಮಾಡೋಕ್ಕಿಂತ ಮೊದಲೇ ನಾವು ಬೀಜದ ಆಯ್ಕೆ ಮಾಡಬೇಕು. ಮೊದಲು ಬೀಜ ಹೇಗಿದೆ ಅಂತ ನೋಡ್ಕೋಬೇಕು. ಅವ್ರ ಬೆಳೆ ಹೆಚ್ಚು ಕಡಿಮೆ ನಾವೇನ್ ಮಾಡ್ತೀವಿ ಅಂದ್ರೆ ನಾವು ಬೀಜ ಹೆಚ್ಚು ನಾವೇ ಸ್ವಂತ ಬೀಜ ಇಟ್ಕೊಳ್ತೀವಿ. ನಮ್ದು ಏನಾದ್ರು ರೋಗ ಈಗ ಅಟ್ಯಾಕ್ ಆಯ್ತು ಅಂದ್ರೆ ನಾವು ಆ ವರ್ಷ ಆ ಶುಂಠಿ ಬೀಜ ನೋಡೋದು, ಬೇರೆಯವ್ರು ತಂದು ಎತ್ತಿರ್ತೀವಿ. ಬೇರೆಯವ್ರ ಮನೆ ಶುಂಠಿ ಬೀಜದ ಬಗ್ಗೆ ಅವ್ರ ಬೆಳೆ ಹೇಗಿದೆ ಅಂತ ಕಂಪ್ಲೀಟ್ ಹಿಸ್ಟ್ರಿ ನೋಡ್ಕೊಂಡೆ ಅವ್ರ ಹತ್ರ ಶುಂಠಿ ಬೀಜ ಖರೀದಿ ಮಾಡ್ತೀವಿ. ಅದಕ್ಕೆ ಕೊಳೆ ರೋಗ ಅಂತ ಇರುತ್ತೆ, ಮತ್ತೆ ಇನ್ನೊಂದು ಬೆಲ್ಲದ ರೋಗ ಅಂತಾರೆ. ಬಹುಶಃ ಬೀಜ ಕೊಳಿತದೆ ಫುಲ್ಲು, ಕೊನೆಯವರಿಗೆ ಶುಂಠಿ ಇರ್ತದೆ, ಅದು ಶುಂಠಿ ಕೀಳ್ಕೊಳ್ಳೋ ಹೊತ್ತಿಗೆ ಅದು ಒಳಗಡೆ ಒಂಥರ ಕರಗಿ ಹೋಗ್ತದೆ ಆ ಥರದ. ಅದಕ್ಕೆ ಬೆಲ್ಲದ ರೋಗ ಅಂತಾರೆ. ಅವೆಲ್ಲ ಪರೀಕ್ಷೆ ಮಾಡಿಕೊಂಡು ತಗೋಬೇಕು. ನಮ್ಗೆ ಈಗ ನಮ್ದೇ ಬೀಜ ನಾವು ಹೆಚ್ಚಾಗಿ ಕಾಯಿ ಯೂಸ್ ಮಾಡಿದಾಗ ಏನೋ ಒಂದೆರಡು ವರ್ಷ ಬೀಜ ಬದಲಾವಣೆ ಮಾಡೋಣ ಅಂತ ಬೇರೆಯವ್ರ ಬೀಜ ತಗೊಂಡ್ವಿ. ಅವಾಗೆಲ್ಲ 1 ವರ್ಷ ಸ್ವಲ್ಪ ಫೇಲ್ ಆಯ್ತು ಬೇರೆಯವ್ರು ತಗೊಂಡು. ನಮ್ದೇ ಬೀಜ ಹಾಕೋದಕ್ಕೆ ಅವತ್ತಿಂದ ಇವತ್ತಿಗೂ ನಾವು ಶುಂಠಿ ಮಾಡ್ತಾನೆ ಇದ್ದಿಲ್ಲ. ಈಗ ನಿಮ್ಮದೇ ಜಮೀನಿನ ಬಿತ್ತನೆ ಬೀಜವನ್ನು ಆಯ್ಕೆ ಮಾಡೋದಿದ್ರೆ ಹೇಗೆ? ನಮ್ದು ಬೀಜ ಅಂದ್ರೆ ನಮ್ದು ಬೆಳೆ ಹೆಂಗಿತ್ತು ಅಂತ ನಮ್ಗೆ ಗೊತ್ತಿರುತ್ತಲ್ಲ, ಸ್ಟ್ರಾಂಗ್ ಆಗಿತ್ತು ಹಂಗೆ ಬೆಳೆ ಏನಾಗಿತ್ತು ಅನ್ಕೊಂಡು. ಮತ್ತೆ ಬೀಜ ನಾಟಿ ಮಾಡ್ಬೇಕಾದ್ರೆ ಒಂದು ಹಳೆ ವರ್ಷದ ಬೀಜ ಎಲ್ಲ ತೆಗೆದು ಕ್ಲೀನ್ ಆಗಿ ಹೊಸ ಬೀಜನೇ ಸ್ವಲ್ಪ ಸ್ಟ್ರಾಂಗ್ ಇರುವಂತ ಬೀಜ, ದಪ್ಪ ದಪ್ಪ ಇರೋಂಥದ್ದು ಒಳ್ಳೆ ಬೀಜ ಹಾಕ್ತೀವಿ, ಸ್ವಲ್ಪ ವೀಕ್ ಇರೋದೆಲ್ಲ ತೆಗೆದು ಬಿಡ್ತೀವಿ. ಈ ಎಲ್ಲ ಗಡ್ಡೆಯನ್ನು ಕೂಡ ಬಿತ್ತನೆ ಬೀಜವಾಗಿ ಉಪಯೋಗಿಸಬಹುದು ಅಥವಾ ಪ್ರತ್ಯೇಕವಾಗಿ ಏನಾದ್ರು ಉಂಟಾ? ಇಲ್ಲ, ಎಲ್ಲದು ಬರಲ್ಲ. ನೋಡ್ಬೇಕಂದ್ರೆ ಬೀಜನ ನೋಡ್ಕೋಬೇಕು ನಾವು, ಸರಿಯಾಗಿ ಬೀಜನ ಆಯ್ಕೆ ಮಾಡ್ಕೋಬೇಕು. ಆಮೇಲೆ ಬೀಜವನ್ನ ಸಂಗ್ರಹಿಸಿ ಇಡುವುದು ಹೇಗೆ? ಈ ವರ್ಷದ ಸೀಸನ್ ನೆಕ್ಸ್ಟ್ ಸೀಸನ್ಗೆ ಇಡಬೇಕು ಅಲ್ಲ, ಅಲ್ಲಿವರೆಗೆ ಇಡಲ್ಲ. ನಾವೊಂದು ಶುಂಠಿ ಕಿತ್ತು 1 ತಿಂಗಳ ಅಥವಾ 2 ತಿಂಗಳ, ಹೆಚ್ಚು ಕಡಿಮೆ ನಾವೊಂದು ಶುಂಠಿ ಕೀಳುದು ಯಾವಾಗ? ಡಿಸೆಂಬರ್ ಜನವರಿಗೆ ಶುಂಠಿ ಕೀಳೋದು, ಜನವರಿ ನಂತರನೇ ಕೇಳ್ತೀವಿ, ಏಪ್ರಿಲ್ ಮೇ ದವರೆಗೆ ಹೇಳ್ಕೊಳ್ತೀವಿ. ಇವಾಗಲೂ ಇನ್ನು ಶುಂಠಿ ಕೇಳೋದಿದೆ, ನಮ್ದಿಲ್ಲ ಬೇರೆಯವ್ರದ್ದಿದೆ. ಇವಾಗ ಇವತ್ತು ಶುಂಠಿ ರೇಟ್ ಅಂದ್ರೆ 23,000 ರೂಪಾಯಿ ಒಂದು ಕ್ವಿಂಟಲ್ಗೆ. ಅದು ಅದೇನು ಹೇಳ್ತಾ ಇರಲ್ಲ. ನಿಮಗೆ 40 ವರ್ಷದಲ್ಲಿ ಎಷ್ಟು ಹೈಯೆಸ್ಟ್ ಅಂದ್ರೆ ಎಷ್ಟು ಸಿಕ್ತು? ಇಲ್ಲ, ಹೈಯೆಸ್ಟ್ ಅಂದ್ರೆ ನನಗೆ 6,000. ಹೌದು, ನಿಮಗೆ 23,000 ಸಿಗಲಿಲ್ಲ. ಹೌದು, ನನಗೆ ಆವಾಗ ಸುಮಾರು 90 ಇಡವಲ್ಲ 3,500 ಮಾಡ್ಕೊಟ್ವಿ. ಅವಾಗ ಹೈಯೆಸ್ಟ್ ಒಳ್ಳೆ ರೇಟ್, ಅವಾಗ ನಮಗೆ ಅದು 3,500 ಸಿಕ್ತು ಅಂದ್ರೆ ಇವತ್ತಿನ ಮೊಮೆಂಟ್ 30,000 ಅಂತ ರೇಟ್ ಸಿಕ್ಕಿತ್ತು ಅವಾಗ. ಈ ವರ್ಷ ಎಷ್ಟು ಸಿಕ್ತು? ಈ ವರ್ಷ 6,000. ಈಗ 23,000 ಇದೆ. ಹೌದು, ಇವಾಗ 23,000. ಈಗ ಬೆಳೆ ಇಲ್ಲ? ಇಲ್ಲ, ಬೆಳೆ ಇಲ್ಲ, ಎಲ್ಲರೂ ಖಾಲಿ ಆಗಿದೆ. ಏನೋ ಅವ್ರಿವ್ರು ಒಬ್ರೊಬ್ಬರು ಇದೆ, ಇದ್ರೆ ಸಣ್ಣ ರೈತರ ಹತ್ರ ಇಲ್ಲ, ದೊಡ್ಡ ರೈತರ ಹತ್ರ ಇದೆ. ಅವ್ರದ್ದು 100 ಕ್ವಿಂಟಲ್, 200 ಕ್ವಿಂಟಲ್, 300 ಕ್ವಿಂಟಲ್ ಅವರು ಇದಾರೆ, ಇವತ್ತಿಗೆ ಇಟ್ಕೊಂಡಿದ್ದಾರೆ. ಆಮೇಲೆ ಈಗ ಮುಖ್ಯ ಜಮೀನಿನ ಒಂದು ಸಿದ್ಧತೆಯ ಬಗ್ಗೆ ಹೇಳಿ, ಶುಂಠಿಗೆ ಯಾವ ರೀತಿ ತಯಾರು ಮಾಡ್ಕೋಬೇಕು? ಶುಂಠಿಗೆ ಜಮೀನು ಆಯ್ಕೆ ಮಾಡ್ಕೊಳ್ಬೇಕಾದ್ರೆ ಎಲ್ಲ ಜಮೀನಲ್ಲೂ ಶುಂಠಿ ಬೆಳೆಯೋಕ್ಕಾಗಲ್ಲ. ಮತ್ತು ಈ ನೀರಾವರಿ ಇದ್ರೆ ನಾವು ಈ ಬೇಣ ಅಂತೀವಲ್ಲ ಎತ್ತರ ಜಾಗ ಆ ಜಾಗದ ಹೌದೌದು ಇಳಿ ಜಾಗ ಇರೋ ಜಾಗದಾಗ ಇವಾಗ ಬೆಳಿಬಹುದು ನೀರಾವರಿ ಇದ್ರೆ. ಇಲ್ಲ ಅಂದ್ರೆ ನೀರಾವರಿ ಅನುಕೂಲ ಇಲ್ಲ ಅಂದ್ರೆ ನಮ್ಮ ಭತ್ತ ಗದ್ದೆಲೆ ಮಾಡ್ತೀವಿ ಅಂದ್ರೆ ಸ್ವಲ್ಪ ಹದ ಇರುವಂತ ಜಮೀನ್ ನೋಡಿ ಎತ್ತರಗ ತೆಂಬಕಟ್ಟು ಜಾಗ ಅಂತೀವಿ ನಾವು. ಅಂತ ಜಾಗದಾಗ ನೀರ್ ನಿಲ್ದೆ ಬಸ್ತು ಹೋಗುವಂತ ಜಾಗದಾಗ ನಾವು ಚೆನ್ನಾಗಿ ಊಟಿ ಮಾಡಿ ತಡ್ಡಿ ಗೊಬ್ಬರ ಎಲ್ಲ ನಾವು ಕೊಟ್ಟಿಗೆ ಗೊಬ್ಬರ ಅಂತೀವಿ ಕೊಟ್ಟಿಗೆ ಗೊಬ್ಬರ ಎಲ್ಲ ಫುಲ್ ಹಾಕಿ ಊಟಿ ಮಾಡಿರ್ಬೇಕು. ಈಗ ನೀರು ನಿಲ್ಲುವಂತ ಜಾಗ ಆದ್ರೆ ಬುಡ ಕೊಳಿಯುವಂತ ರೋಗ ಕೊಳೆ ಬರುವಂತ ಚಾನ್ಸ್ ಜಾಸ್ತಿ. ಈಗ ಬಸಿಗಾಲುವೆ ಎಲ್ಲ ಮಾಡ್ತಾರಲ್ಲ ಎಷ್ಟು ಆಳ ಮಾಡಬೇಕು ಎಷ್ಟು ಅಗಲ? ಬಸಿಗಾಲುವೆ ನಾವು ಹೋಳಿ ಮಾಡ್ತೀವಲ್ಲ, ಹೋಳಿ ಮಾಡಿದಲ್ಲಿ ಅವಾಗ ಅದು ಆಟೋಮೆಟಿಕ್ ಒಂದು ಅಡಿ ಒಂದೂವರೆ ಅಡಿ ಕಂತ ಹೋಗ್ತದೆ. ಅವು ಮಧ್ಯೆ ಒಂದೊಂದು ದೊಡ್ಡ ದೊಡ್ಡ ಬಸಿಗಾಲುವೆ ಮಾಡ್ಕೋಬೇಕು. ಬಹಳ ನೀರಿತ್ತು ಅಂದ್ರೆ ಇಲ್ಲಿ ನಮ್ಮ ಏರಿಯಾದಲ್ಲಿ ನಾವು ಅಂತ ಜಮೀನಿಗೆ ಹಾಕೋದೇ ಇಲ್ಲ, ಎತ್ತರ ಜಾಗ ನೋಡ್ಕೊಂಡು ಮಾಡ್ತೀವಿ. ಈಗ ಸ್ವಲ್ಪ ಶುಂಠಿ ಬೆಳೆಗಾರರು ಕಡಿಮೆ ಆಗಿದ್ದಾರೆ. ಹಿಂದೊಂದು ಟೈಮ್ನಲ್ಲಿ 90ರ ನಂತರ ಹೆಚ್ಚು ಕಡಿಮೆ ಊರಲ್ಲಿ ಎಷ್ಟು ಜನ ಎಲ್ಲರೂ ಶುಂಠಿ ಬೆಳೀತಿದ್ರು. ಈಗ ಪ್ರತಿ ವರ್ಷವೂ ಕೂಡ ಒಂದೇ ಜಮೀನಿನಲ್ಲಿ ಶುಂಠಿ ಬೆಳೀತಾ ಹೋದ್ರೆ ಮಣ್ಣಿನ ಫಲವತ್ತತೆ ಕಡಿಮೆ ಆಗ್ತದೆ, ರೋಗಗಳು ಜಾಸ್ತಿ ಆಗ್ತದೆ ಅಂತೆಲ್ಲ ಹೇಳ್ತಾರೆ, ಇದು ನಿಜವ? ಹೌದೌದು ಹೌದು, ಪ್ರತಿ ವರ್ಷ ಅದಕ್ಕೆ ನಾವು ಜಮೀನನ್ನ ಬದಲಾವಣೆ ಮಾಡ್ತಾ ಹೋಗ್ತೀವಿ. ಈ ವರ್ಷ ಈ ಗದ್ದೆ ಹಾಕಿದ್ರೆ ನೆಕ್ಸ್ಟ್ ಮೂರನೇ ವರ್ಷ ಇನ್ನೊಂದು ಕಡೆ ಜಮೀನಿಗೆ, ಒಂದೇ ಜಮೀನಲ್ಲಿ ಪ್ರತಿ ವರ್ಷ ಹಾಕಿದ್ರೆ ಬರೋಲ್ಲ. ನಾನು ಮಾಡಿ ನೋಡಿದ್ದೇನೆ, ಈ ವರ್ಷ ಹಾಕಿವ್ ತಿರುಗಿ ಮಾರನೇ ವರ್ಷ ನೋಡೋಣ ಅಂತ ಟ್ರೈ ಮಾಡಿ ನೋಡಿದೆ, ಅದು ಬಂದಿಲ್ಲ ಬಿಡ್ರಿ. ಈಗ ಈ ವರ್ಷ ಶುಂಠಿ ಬೆಳೆದ ಜಾಗದಲ್ಲಿ ಮುಂದಿನ ವರ್ಷಕ್ಕೆ ಭತ್ತ ಬೆಳೆದ್ರೆ ಚೆನ್ನಾಗಿ ಬರ್ತದೆ? ಭತ್ತ ಬೆಳೆ ಚೆನ್ನಾಗಿ ಬರ್ತದೆ, ಎರಡು ಮೂರು ವರ್ಷ ಚೆನ್ನಾಗಿ ಬರ್ತದೆ. ಯಾಕಂದ್ರೆ ಶುಂಠಿಗೆ ದೊಡ್ಡಿ ಗೊಬ್ಬರ ಮತ್ತು ಅದು ಗೊಬ್ಬರದ ಎಲ್ಲ ಜಾಸ್ತಿ ಹಾಕಿರ್ತೀವ, ಆ ಜಮೀನು ಉಳ್ಕೊಂಡಿರ್ತದೆ, ಒಳ್ಳೆ ಬೆಳೆ ಬರ್ತದೆ. ಮೂರು ವರ್ಷವರೆಗೂ ಭತ್ತಕ್ಕೆ ನೀವು ಗೊಬ್ಬರ ಹಾಕಬೇಕು, ಬೆಂಕಿ ರೋಗ ಬರುತ್ತೆ, ಅದಕ್ಕೆ ಬೆಂಕಿ ರೋಗ ಬರೋ ಚಾನ್ಸ್ ಜಾಸ್ತಿ ಇರ್ತದೆ. ನಾವು ಭತ್ತಕ್ಕೆ ಅದಕ್ಕೆ ಬೀಜೋಪಚಾರ ಮಾಡಬೇಕು, ಅಗೆ ಭತ್ತಕ್ಕೆ ಬೀಜೋಪಚಾರ ಮಾಡಿ ನಾಟಿ ಮಾಡೋದ್ರಿಂದ ಬೆಂಕಿ ರೋಗ ನಿಯಂತ್ರಣ ಮಾಡಬಹುದು. ಆಮೇಲೆ ಈಗ ಶುಂಠಿಯ ಕೊಯ್ಲಿನ ಬಗ್ಗೆ ಹೇಳಿ, ಯಾವ ರೀತಿ ಅದನ್ನ ಕೀಳ್ತೀರಿ ಮತ್ತೆ ಮಾರಾಟದ ವ್ಯವಸ್ಥೆ ಎಲ್ಲ ಹೇಗೆ? ಮಾರಾಟಕ್ಕೆ ಇಲ್ಲ ಬಂದು ಹೋಯ್ತಾರೆ ಬರ್ತಾರೆ. ಶುಂಠಿ ಕೊಯ್ಲು ಅಂದ್ರೆ ಸಾಮಾನ್ಯವಾಗಿ ಶುಂಠಿ ಅದು ಮೇಲಿಂದ ತೆಗೆದವಾಗ ಗಿಡ ಕತ್ತರಿಸೋದು ಬೇಡ, ತಾನಾಗೆ ಸತ್ತು ಹೋಗುತ್ತೆ. ಹೆಚ್ಚು ಕಡಿಮೆ ಡಿಸೆಂಬರ್ ಜನವರಿ ಫೆಬ್ರವರಿ ಒಳಗೆ ಅದು ಗಿಡ ಕಂಪ್ಲೀಟ್ ಸತ್ತ ಒಂದು ಸತ್ತು ಹೋಗ್ತದೆ. ಅದ ನಂತರ ನಾವು ರೇಟ್ ಸಿಕ್ಕವಾಗ ಅದು ಅಗಿಯೋದು ಸ್ವಲ್ಪ ಹೌದು ಸಾಧನ ಅಂದ್ರೆ ನಮ್ದಂತ ನಾವು ಗುದ್ದಲಿ ಪಿಕಾಸ್ ಅಂತೀವಿ. ಹೌದು, ನಾವು ಜಾಸ್ತಿ ಪುಡಿ ಆಗದಿದ್ದಂಗೆ ಶುಂಠಿ ಮುರಿದು ಪುಡಿ ಆಗದಿದ್ದಂಗೆ ಅವ್ರಿಗೆ ಕಿತ್ಕೊಡ್ರಿ ಅಂತಾರೆ. ಕುಂಬ ಕುಂಬ ಎಡಿ ಬೊಡ್ಡಿ ಹಂಗೆ ಸರಿ ಇರಬೇಕು ಅಂತಾರೆ, ಆ ತರ ಮಾಡಿ ಕಿತ್ಕೊಡ್ತೀವಿ. 6,000 ರೂಪಾಯಿ ನಿಮಗೆ ಕ್ವಿಂಟಾಲಿಗೆ ಸಿಕ್ಕಿದೆ ಜಾಸ್ತಿ ಅಂದ್ರೆ, ಸದ್ಯಕ್ಕೆ 23,000 ರೂಪಾಯಿ ಇದೆ ಬೆಲೆ, ನಿಮ್ಗೆ ಸಿಗ್ಲಿಲ್ಲ? ನಮ್ಗೆ ಸಿಗ್ಲಿಲ್ಲ. ಈಗ ಹೆಚ್ಚು ಧಾರಣೆ ಅಥವಾ ಬೆಲೆ ಸಿಗುವ ಹಾಗೆ ಮಾಡ್ಬೇಕಿದ್ರೆ ಇದನ್ನ ವ್ಯತ್ಯಾಸ ಮಾಡ್ಕೋಬೇಕು ಬಿತ್ತನೆ ಸಮಯವನ್ನ ಮತ್ತೆ ಕೀಳುವಂತ ಸಮಯವನ್ನ? ನಮ್ಗೇನಾಯ್ತಂದ್ರೆ ನಮ್ದು ಶುಂಠಿ ಇವಾಗ ನಾನು ಕೇಳದೆ ಇದ್ರೆ ಇವತ್ತು ನನ್ಗೆ 23,000 ರೂಪಾಯಿಗೆ ಮಾರ್ಬೋದಿತ್ತು. ಇದು ಇದ್ರ ಬೆಲೆ ಹೆಚ್ಚು ಕಡಿಮೆ ಏರುಪೇರು ಆಗ್ತದೆ, ನಿರೀಕ್ಷೆ ಆಗಲ್ಲ. ಕಳೆದ ವರ್ಷ ಎಲ್ಲ ನಮ್ದು 2 ವರ್ಷ ನಾನು ಶುಂಠಿ ಕೇಳಲಿಲ್ಲ, ನೋಡೋಣ ಅಂತ ಇಟ್ಕೊಂಡು ರೇಟ್ ಬರ್ತದೆ ಬರ್ತದೆ ಲಾಸ್ಟ್ ಮೂರು ಟೈಮ್ ಶುಂಠಿ ಕೇಳದೆ ಹೋದ್ರು, ಯಾರು ಬೇಡ ಅಂದ್ರು. ಅವಾಗ ಕಿತ್ತಾಳಿನ ಸಂಬಳ ಸಿಗೋದು, ನಾ ಶುಂಠಿನೇ ಕಿತ್ತಿಲ್ಲ 2 ವರ್ಷ. ಈ 2 ವರ್ಷ ಕೀಳದೆ ಇದ್ರೆ ಅದು ಕೊಳತು ಹೋಗ್ತದೆ ಅಥವಾ ಪುನಃ ಬರ್ತದೆ? ಅದು ಇಳುವರಿ ಕಡಿಮೆ ಬರ್ತದೆ. ಹೌದು, ಕಡಿಮೆ ಆಗ್ತದೆ. ಸರ್, ಈಗ ಭತ್ತದ ಕೃಷಿ ಮಾಡಿದ್ರಿ, ಶುಂಠಿ ಕೃಷಿ ಮಾಡಿದ್ರಿ, ಜೊತೆಗೆ ನೀವು ಅಡಿಕೆ ಕೃಷಿನೂ ಕೂಡ ಮಾಡ್ತೀರಿ, ಇದ್ರ ಬಗ್ಗೆ ಹೇಳಿ. ಅಡಿಕೆ ಕೃಷಿ ನಮ್ದು ಮೂಲ ಕೃಷಿ ಕಡಿಮೆ ಇದೆ, ಒಂದು ವರ್ಷಕ್ಕೊಂದು 5 ಕ್ವಿಂಟಲ್ ಅಡಿಕೆ ಆಗುತ್ತದೆ. ಅಡ್ಡಿಲ್ಲ, ಯಾಕಂದ್ರೆ ಇಲ್ಲಿ ಹೆಚ್ಚು ಮಳೆ ಜಾಸ್ತಿ ಆದ ಸ್ವಲ್ಪ ಕೊಳೆಗಳೇ ಬರ್ತದೆ ಅಂತಾರೆ, ನಮ್ದೆಲ್ಲ ಕೊಳೆ ಬಂದಿಲ್ಲ. ನಾ ಯಾಕಂದ್ರೆ ವರ್ಷದ 3 ಬಾರಿ ಅದಕ್ಕೆ ಕೊಳೆ ನಿಯಂತ್ರಣಕ್ಕೆ ಅದು ಈ ಬೋರ್ಡು ಎಲ್ಲ ಹೊಡಿತೀನಿ, ಹಂಗಾಗಿ ಕೊಳೆ ಯಾವತ್ತು ಕಂಡಿಲ್ಲ. ಕೃಷಿ ಮತ್ತು ತೋಟಗಾರಿಕೆಗೆ ಸಂಬಂಧಿಸಿದ ಹಾಗೆ ಬೇರೆ ಬೇರೆ ಇಲಾಖೆಗಳಿವೆ, ಅದರ ಸದುಪಯೋಗ ಪಡಿಸ್ತಾ ಇದ್ದೀರಾ ನೀವು? ಹೌದು, ನಾ ಕೃಷಿ ಇಲಾಖೆಯಿಂದ ಸಿಗಬೇಕಾದ ಎಲ್ಲ ಸೌಲಭ್ಯ ತಗೊಳ್ತೀನಿ. ಕೃಷಿ ಇದು ಹಾಗೆ ತೋಟಗಾರಿಕೆಯಿಂದ ತಗೊಳ್ತೇನೆ. ಈಗ ಒಂದು ಹೆಚ್ಚು ಕಡಿಮೆ 3 ಎಕರೆ ಹೊಸದಾಗಿ ಮಾಡಿದ್ದೀನಿ. ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆಯಿಂದ ನನಗೆ ಎಲ್ಲ ಸಬ್ಸಿಡಿ ಸಿಕ್ಕಿದೆ. ತೋಟಗಾರಿಕೆ ಇಲಾಖೆಯಿಂದ ನನಗೆ ಅಡಿಕೆ ಗಿಡ ಹಚ್ಚಲಿಕ್ಕೆ ಗಿಡದ ರೊಕ್ಕದಿಂದ ಹಿಡಿದು ನಾಟಿ ಮಾಡಿ ಮತ್ತೆ ನೀರಾವರಿ ಸಲುವಾಗಿ ಪೈಪ್ ಗೀಪ್ ಎಲ್ಲ ಅವರೇ ಇಲಾಖೆಯಿಂದ ಕೊಟ್ಟಿದ್ದಾರೆ. ಸಾಂಪ್ರದಾಯಿಕವಾಗಿ ನೀರು ಬಿಡುವುದಕ್ಕೂ ಈ ಸ್ಪ್ರಿಂಕ್ಲರ್ ಆಗ್ಬೋದು ಅಥವಾ ಹನಿ ನೀರಾವರಿ ಆಗ್ಬೋದು, ಇಂಥದ್ದಕ್ಕೂ ವ್ಯತ್ಯಾಸ ಉಂಟಾ? ಹೌದು, ತುಂಬಾ ವ್ಯತ್ಯಾಸ ಉಂಟು. ಈ ಸ್ಪ್ರಿಂಕ್ಲರ್ ಅಥವಾ ಡ್ರಿಪ್ ಮಾಡ್ತೀವಿ, ಅದರಿಂದ ಬಹಳ ಒಂದು 1 ಎಕರೆ ನೀರಾವರಿ ಮಾಡೋ ಬದಲು ಅದನ್ನ 3 ಎಕರೆ ಮಾಡಬಹುದು. 1 ಎಕರೆ ನಿಮ್ಮ ಊರಿನಲ್ಲಿ ಡ್ರಿಪ್ ಹಾಕಿದವರು ಇದ್ದಾರೆ ತುಂಬಾ ಜನ? ಇದಾರೆ ಸುಮಾರು ಜನ, ರೇಷ್ಮೆಗೆಲ್ಲ ಮಾಡಿದ್ದಾರೆ ಹೆಚ್ಚಾಗಿ. ತೋಟ ಕೃಷಿ ಒಳಗೆ ಹೆಚ್ಚಾಗಿ ಮಾಡಿದವ್ರು ಕಡಿಮೆ ಈಗ ಮಾಡ್ತಾರೆ. ಹೌದು, ಜೆಟ್ ಆಗ್ತಾ ಇದೆ. ಹೌದು, ನೀರು ಧಾರಾಳ ಇದೆಯಾ ಬೇಸಿಗೆಯಲ್ಲಿ ಅಥವಾ ಸಮಸ್ಯೆ ಆಗ್ತದೆ? ಇಲ್ಲ, ನಮ್ದು ಬೋರ್ವೆಲ್ ಮಾಡಿಸಿದ್ದೇನೆ, ನಂದು ಬೋರ್ವೆಲ್ ಇದೆ, ಹೆಚ್ಚು ನೀರು ಇದೆ. ಈಗ 3.5 ಎಕರೆ ಅಲ್ಲಿ ಜಾಗಕ್ಕೂ ನೀರು ಕೊಡ್ತಾ ಇದ್ದೆ ಬೋರ್ವೆಲ್. ಈ ಬೋರ್ವೆಲ್ ನೀರು ಶಾಶ್ವತ ಅಲ್ಲ ಅಂತ ಹೇಳ್ತಾರಲ್ಲ, ನಿಜವ ಇರ್ಬೋದೇನಾ? ಯಾಕಂದ್ರೆ ನನಗೆ ಇದು ಹೊಸ ಅನುಭವ. ನಾನು ಬೋರ್ವೆಲ್ ಮಾಡಿಸಿ ಒಂದು 3 ವರ್ಷ 4 ವರ್ಷ ಆಯ್ತು ಅಷ್ಟೇ. 300 ಅಡಿ 285 ಅಡಿ ನೀರು ಬಂತು. ಆಮೇಲೆ ಒಂದು 30-50 ಅಡಿ ಕೊರ್ಸಿದ್ದೀನಿ. ಟೋಟಲ್ 350 ಅಡಿ ಇದೆ ಆಳ. ಬೇಸಿಗೆಯಲ್ಲಿ ನೀರು ಕಡಿಮೆ ಆಗುದಿಲ್ಲ? ಇಲ್ಲ, ಯಾವತ್ತೂ ನೀರು ಕಡಿಮೆ ಆಗಿಲ್ಲ. ನಾ ಈಗ 24 ಅವರ್ 5 HP ಪಂಪ್ ಆನ್ ಮಾಡಿ ಇರ್ತೀನಿ. 24 ಗಂಟೆ ನೀರು ನಮ್ದು ಸ್ವಲ್ಪ ಜಮೀನಿಗೆಲ್ಲ, ಕೆಳಗಡೆ ಜಮೀನಿಗೆಲ್ಲ ಬೇಕಾಗ್ತದೆ, ಕೊಡ್ತಾ ಇದ್ದೀನಿ. 24 ಗಂಟೆ ಬಿಡುದು ಒಳ್ಳೇದಲ್ಲ. ಹೌದಾ? ಇಲ್ಲ, ನಂಗೆ ನೀರು ಬೇಕಾಗ್ತದೆ ಅನ್ಕೊಂಡು ಬಿಡ್ತಾ ಇದ್ದೀನಿ. ನಾಳೆ ಖಾಲಿ ಆದ್ರೆ? ನಾಳೆ ಖಾಲಿ ಆದ್ರೆ ಕಷ್ಟ. ಅದು ಹೌದು, ಆದಷ್ಟು ಸ್ವಲ್ಪ ಉಳಿತಾಯ ಮಾಡ್ಕೋಬೇಕು. ಉಳಿತಾಯ ಮಾಡ್ಕೋಬೇಕು, ಯಾಕಂದ್ರೆ ಅದು ಬಹುಶಃ ನಾವು ಜಾಸ್ತಿ ನೀರು ತೆಗೆದಾಗ ಮತ್ತೆ ಬೇಗ ಮುಗಿಯುವಂತ ಚಾನ್ಸ್ ಇದೆಯಾ? ಅದೇ ನನ್ಗೆ ಗೊತ್ತಿಲ್ಲ. ಹೌದಾ? ಸುತ್ತಮುತ್ತಲಿನವರು ಕೂಡ ಬೋರ್ವೆಲ್ ಹಾಕಿಬಿಟ್ರೆ? ಹೌದು. ಅಲ್ಲ, ನಮ್ಮ ಊರಲ್ಲಿ ಬೋರ್ವೆಲ್ ಗಳೆಲ್ಲ ಇತ್ತು. ಗೌರ್ಮೆಂಟ್ ಇಂದ ಕುಡಿಯೋ ನೀರಿಗಾಗಿ ಬೋರ್ವೆಲ್ ಹಾಕಿದ್ರು, ಬಿಟ್ರೆ ಕೃಷಿಗಾಗಿ ಯಾರು ಬೋರ್ವೆಲ್ ಮಾಡಿಲ್ಲ. ಈಗ ಹೆಚ್ಚು ಕಡಿಮೆ ಒಂದು 100 ಬೋರ್ವೆಲ್ ಈಗಾಗಲೇ ಇದಾವೆ. ಒಂದ್ ದಿವಸ ನೀವು ಬಾವಿ ಬತ್ತಬಹುದು. ದಾಮೋದರ್ ನಾಯ್ಕ ಅವರೀಗ ಹೇಳಿ, ಈಗ ರೇಷ್ಮೆ ಕೃಷಿಯನ್ನ ನೀವು ಪ್ರಾರಂಭ ಮಾಡುವಂತಹ ಹಂತದಲ್ಲಿ ಹೇಗಿತ್ತು ಪರಿಸ್ಥಿತಿ, ಮತ್ತೆ ಹೇಗೆ ನೀವು ಪ್ರಾರಂಭ ಮಾಡಿರಿ, ಹೇಗೆ ನಿಮಗೆ ಆಸಕ್ತಿ ಬಂತು ಇದರಲ್ಲಿ? ರೇಷ್ಮೆ ಕೃಷಿ ಮಾಡುವಾಗ ನಾನು 90ರಲ್ಲಿ ಸ್ಟಾರ್ಟ್ ಮಾಡಿದ್ದೆ. 90ರಲ್ಲಿ ಅವ್ರ ಒತ್ತಾಯದಿಂದ ನಾನು ಇಲಾಖೆಯವ್ರು ಬಂದು ಪ್ರಚಾರ ಮಾಡಕ್ಕೆ, ಹೌದೌದು, ನಮ್ಮನ್ನು ಆಯ್ಕೆ ಮಾಡಿ ನೀವು ಮಾಡಿ ಮಾಡಿ ಅಂತ ಒತ್ತಾಯ ಮಾಡಿ ಮಾಡಿಸಿದ್ರು. ನಾನು ಅನುಭವ ಇರಲಿಲ್ಲ, ಹೊಸದಾಗಿ ಅನುಭವ ಮಾಡುವಂತ ಪದ್ಧತಿ ಎಲ್ಲ ಹೇಳಿದ ಮಾಡಿ ನಮ್ಗೆ ಒಂಥರ ತರಬೇತಿ ಕೊಟ್ಟಂಗೆ ಮಾಡಿ ಕೆಲಸ ಮಾಡಿಸ್ಕೊಟ್ರು. ನಾನು 90ರಿಂದ 2006 ವರೆಗೆ ಬೆಳೆ ಮಾಡಿದೆ. ಸ್ಟಾರ್ಟಿಂಗ್ ಒಳ್ಳೆ ಒಳ್ಳೆ ಬೆಳೆಯನ್ನು ತೆಗೆದಿದ್ವಿ. ಆವಾಗಲೇ ಸಿರ್ಸಿಲ್ಲೇ ಮಾರ್ಕೆಟ್ ಇತ್ತು, ನಮಗೆ ಎಲ್ಲ ಮಾರ್ಕೆಟಿಂಗ್ ಸಮಸ್ಯೆ ಎಲ್ಲ ಭಾಳ ಈಸಿ ಇತ್ತು, ತೊಂದರೆ ಇಲ್ಲ ಇತ್ತು. ಇವಾಗ ಸ್ವಲ್ಪ ಮಾರ್ಕೆಟಿಂಗ್ ಇಂದ ಸಮಸ್ಯೆ. ನಾನು ನಂತರ 2006ರಿಂದ ಅವ್ರಿಗೆ ಮಾಡಿದವನು, ಸ್ವಲ್ಪ ಆರೋಗ್ಯದಲ್ಲಿ ಏರ್ಪೇರಾಗಿ ಬಿಟ್ಟಿದ್ದೆ. ಮತ್ತೆ ಜಮೀನು ಸರಿ ಇರಲಿಲ್ಲ ನನಗೆ. ಆಮೇಲೆ ಈಗ ಒಂದು ಕುಸ್ಕಿ ಒಳಗೆ ಬೋರ್ ಮಾಡಿಸಿ ಮತ್ತೆ ಹೊಸದಾಗಿ 2019ರಿಂದ ಮತ್ತೆ ಹೊಸದಾಗಿ ಬೆಳೆ ಮಾಡ್ತಾ ಇದ್ದೇನೆ. ಈ ಸರಿ ಅವ್ರು ಒತ್ತಾಯ ಮಾಡಿಲ್ಲ, ನಾನೇ ಬೆಳೆ ಮಾಡ್ತೀನಿ ಅಂತ ಹೋಗಿ ಅವರಿಗೆ ಒತ್ತಾಯ ಮಾಡಿ ನಾನು ಮಾಡಿಸ್ಕೊಂಡೆ. ಅವ್ರು ನನಗೆ ಸರಿಯಾದ ಸೌಲಭ್ಯ ಎಲ್ಲ ನೀಡಿದ್ದಾರೆ. ರೇಷ್ಮೆ ಕೃಷಿಯಲ್ಲಿ ನೀರಾವರಿ ಪದ್ಧತಿಗೆ ಒಂದು ಇನ್ನರ್ ಲೈನ್ ಅಂತ ಹೊಸ ಒಂದು ಪದ್ಧತಿ, ಅದು ಗುಜರಾತ್ ಮಾಡಲ್ ಅಂತ ಕೊಟ್ಟಿದ್ರು. ಅದು 1 ವರ್ಷದ ಮಟ್ಟಿಗೆ ಚೆನ್ನಾಗಿ ಬಂತು ನೀರು. ಅದು ನೇರ ಪೈಪಿಗೆ ಹೋಲ್ ಇರುತ್ತದೆ, ಅದು ಏನು ಎಲ್ಲ ಮೇಲೆ ಹಾಕೋದು ಹಾಕಿದ್ವಿ. ಅದು ಚೆನ್ನಾಗಿ ಬಂತು 1 ವರ್ಷ. ಆಮೇಲೆ ಅದನ್ನ ಕ್ರಮೇಣ ಅದು ಹೋಲೆಲ್ಲ ಕಟ್ಟಿಕೊಂಡು ನೀರೆಲ್ಲ ಬ್ಲಾಕ್ ಆಗಿ ಅದು ಹೋಯ್ತು. ಇವಾಗ ನಮ್ಮ ಇಲ್ಲ, ಫಿಲ್ಟರ್ ಎಲ್ಲ ಹಾಕಿದ್ವಿ, ಎಲ್ಲ ಫಿಲ್ಟರ್ ಗಿಲ್ಟರ್ ಎಲ್ಲ ಹಾಕಿದ್ವಿ. ಅವ್ರು ಹೇಳ್ದಂಗೆ ಎಲ್ಲ ಕೆಲಸನ ಮಾಡಿದ್ವಿ 1 ವರ್ಷ. ಆಮೇಲೆ ಸರಿ ಬರಲಿಲ್ಲ, ಗಿಡದ ಬೆಳವಣಿಗೆ ಸ್ವಲ್ಪ ಸಮಸ್ಯೆ ಆಗೈತೆ, ತೆಗೆದ್ಬಿಟ್ಟಿದ್ದೀನಿ. ಕೊನೆಗೆ ಒಂದು ಈಗ ನಾನು ಮಾಡ್ಲಿಕ್ಕೆ ಹತ್ತಿ 4 ವರ್ಷ ಆಯ್ತು. 3 ವರ್ಷದ ನಂತರ ಬೆಳೆ ಮಾಡ್ಲಿಕ್ಕೆ ಆಗ್ಲಿಲ್ಲ, ಸರಿಯಾದ ಬೆಳೆ ಸಿಗ್ಲಿಲ್ಲ ನನಗೆ. ಅವ್ರ ಮತ್ತೆ ಇಲಾಖೆಯಿಂದ ನನಗೆ ಮನೆಗೆನೆಗೆಲ್ಲ ಕೊಟ್ಟಿದ್ರು, ಸಬ್ಸಿಡಿ ಎಲ್ಲ ಕೊಟ್ಟಿದ್ರು. ನಾನು 75 ಅಡಿ ಉದ್ದ, ಒಂದು 22 ಅಡಿ ಉದ್ದ ಅಗಲದ್ದು ಒಂದು ಮನೇನ ಮಾಡಿದ್ದೆ. ಎಲ್ಲ ವ್ಯವಸ್ಥಿತವಾಗಿ ಮಾಡಿದೆ, ಆದರೂ ಒಂದು 3 ವರ್ಷ ಬೆಳೆನೇ ಸರಿಯಾಗಿ ಬಂದಿರಲಿಲ್ಲ. ಈ ವರ್ಷ ಈಗ 3 ಬೆಳೆ ಮಾಡಿದೆ, 3 ಬೆಳೆನೂ ಚೆನ್ನಾಗೇ ಬಂತು. ಈ ವರ್ಷ ಹೊಸದಾಗಿ ಅವ್ರು ಏನು ಮಾಡಿದ್ರು ಅಂದರೆ ಒಂದು ಡಾಕ್ಟರ್ ಸೈಲ್ ಅಂತೇಳಿ ಗೊಬ್ಬರ, ಟಾನಿಕ್ ಅಲ್ಲದು, ಬಹುಶಃ ಟಾನಿಕ್ ನನಗೆ ಅದ್ರ ಬಗ್ಗೆ ಅಷ್ಟೊಂದು ಮಾಹಿತಿ ಇಲ್ಲ. ಅದು ಇಲಾಖೆಯಿಂದ ಸಪ್ಲೈ ಮಾಡಿದ್ರು, ಅದು ಕೊಟ್ಟರು. ಅದು ಹಾಕಿದ ಈಗ 3 ಬೆಳೆನ ಚೆನ್ನಾಗಿ ಬಂತು ಈ ವರ್ಷ. ಅಡ್ಡಿಲ್ಲ, 3 ಬೆಳೆನ ಈಗ ಸದ್ಯ ಒಂದು ಹಾಲೊಂದು 4 ದಿವಸ ಗೂಟ್ ತಗೊಂಡೋಗ್ಬೇಕು, ಗೂಟ್ ರೆಡಿ ಇದೆ. ಬಹಳ ಸಂತೋಷ ದಾಮೋದರ್ ಬಿಳಿಯ ನಾಯ್ಕ ಅವರೇ, ರೇಷ್ಮೆ ಕೃಷಿಯನ್ನ ಮಾಡ್ತಾ ಇದ್ರಿ, ಜೊತೆಗೆ ಶುಂಠಿ ಕೃಷಿಯನ್ನ ಪ್ರಾರಂಭದಲ್ಲಿ ನೀವು ಮಾಡಿದಂತವರು. ನಿಮ್ಮ ಅನುಭವವನ್ನು ನಮ್ಮ ಕೇಳುಗರ ಜೊತೆಗೆ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಮಿಶ್ರ ಬೆಳೆ ಬೇಸಾಯದ ಅನುಭವಗಳು ಮತ್ತು ಕಿಸಾನ್ ಮಾನ್ಧನ್ ಯೋಜನೆಯ ಫಲಾನುಭವಿ ದಾಮೋದರ್ ಬಿಳಿಯ ನಾಯ್ಕ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55 ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18 ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್. ಸಂಕಷ್ಟದಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇದೀಗ ಆರೋಗ್ಯ ಮಾಹಿತಿ ಕೇಳುಗರೆ. ರೋಗ ನಿರೋಧಕತೆ ಅಥವಾ ಇಮ್ಯುನಿಟಿ ಎನ್ನುವಂತಹದ್ದು ಇತ್ತೀಚೆಗೆ ಹೆಚ್ಚು ಹೆಚ್ಚು ಕೇಳಿ ಬರ್ತಾ ಇರುವಂತಹ ಒಂದು ಮಾತು. ಕೋವಿಡ್ 19 ಸಂದರ್ಭದಲ್ಲಂತೂ ಇದಕ್ಕೆ ಹೆಚ್ಚಿನ ಮಹತ್ವವನ್ನು ಪಡ್ಕೊಂಡಿದೆ. ಪ್ರತಿಯೊಬ್ಬ ಮನುಷ್ಯನ ದೇಹದಲ್ಲಿಯೂ ಕೂಡ ಕೆಲಸ ಮಾಡುವಂತಹ ರಕ್ಷಣಾ ವ್ಯವಸ್ಥೆಯನ್ನ ಒಟ್ಟಾಗಿ ಇಮ್ಯೂನ್ ಸಿಸ್ಟಮ್ ಅಥವಾ ರೋಗ ಪ್ರತಿರೋಧಕ ವ್ಯವಸ್ಥೆ ಎಂದು ಹೇಳಬಹುದು. ವಿವಿಧ ರೀತಿಯ ಪ್ರೋಟೀನ್ಗಳು, ಬಿಳಿ ರಕ್ತ ಕಣಗಳು, ಆಂಟಿಬಾಡಿಗಳು ಈ ರಕ್ಷಣಾ ವ್ಯವಸ್ಥೆಯ ಸೂತ್ರಧಾರಿಗಳು. ಪ್ರತಿ ಕ್ಷಣವೂ ದೇಹವನ್ನು ರಕ್ಷಿಸುವ ಗುರುತರ ಜವಾಬ್ದಾರಿ ಈ ರಕ್ಷಣಾ ವ್ಯವಸ್ಥೆಗೆ ಇರ್ತದೆ. ನಮ್ಮ ದೇಹವನ್ನು ಇತರ ರೋಗಾಣುಗಳಾದ ಬ್ಯಾಕ್ಟೀರಿಯಾ, ವೈರಸ್ ಮತ್ತು ಫಂಗಸ್ಗಳು ಅಥವಾ ಶಿಲೀಂಧ್ರಗಳು ಇಲ್ಲವೇ ಇನ್ನಾವುದೇ ಅಪಾಯಕಾರಿ ಅಪರಿಚಿತ ವಸ್ತುಗಳು ಪರಕಾಯ ಪ್ರವೇಶ ಮಾಡಿದ ಕೂಡಲೇ ಈ ರಕ್ಷಣಾ ವ್ಯವಸ್ಥೆ ಸಕ್ರಿಯವಾಗ್ತದೆ. ಈ ಅಪರಿಚಿತ ವಸ್ತುಗಳ ಮೇಲೆ ದಾಳಿ ಮಾಡಿ ದೇಹವನ್ನು ರಕ್ಷಿಸುತ್ತವೆ. ಈ ರಕ್ಷಣಾ ವ್ಯವಸ್ಥೆಯನ್ನು ಮುಖ್ಯವಾಗಿ ಆಕ್ಟಿವ್ ಮತ್ತು ಪ್ಯಾಸಿವ್ ರಕ್ಷಣಾ ವ್ಯವಸ್ಥೆ ಎಂದು ವಿಂಗಡಿಸಬಹುದು. ಹುಟ್ಟಿನ ಮಗು 1-2 ವರ್ಷದವರೆಗೆ ರೋಗಾಣುಗಳಿಂದ ಪಾರಾಗುವುದಕ್ಕೆ ತಾಯಿಯಿಂದ ಪ್ಲಾಸೆಂಟಾದ ಮುಖಾಂತರ ರಕ್ತದಲ್ಲಿ ತಾಯಿಯ ರಕ್ತದಿಂದಲೇ ಆಂಟಿಬಾಡಿಗಳನ್ನು ಪಡೆದಿರುತ್ತವೆ. ಇದನ್ನು ಪ್ಯಾಸಿವ್ ಅಥವಾ ನಿಯಂತ್ರಿತ ಇಮ್ಯುನಿಟಿ ಎಂದು ಕರೆಯಲಾಗುತ್ತದೆ. ಇನ್ನು ನಿಷ್ಕ್ರಿಯಗೊಂಡ ರೋಗಾಣುಗಳ ನಿಷ್ಕ್ರಿಯ ವಿಷರಹಿತ ಪ್ರೋಟೀನ್ ಅನ್ನು ದೇಹಕ್ಕೆ ಲಸಿಕೆಯ ಮೂಲಕ ನೀಡಿ ದೇಹಕ್ಕೆ ರೋಗ ನಿರೋಧಕ ಶಕ್ತಿ ಬರುವ ಹಾಗೆ ಮಾಡಲಾಗುತ್ತದೆ. ಇದನ್ನು ಆಕ್ಟಿವ್ ಅಥವಾ ಕ್ರಿಯಾತ್ಮಕ ಇಮ್ಯುನಿಟಿ ಎಂದು ಕರೆಯಲಾಗುತ್ತದೆ. ಆಕ್ಟಿವ್ ಇಮ್ಯುನಿಟಿಯಲ್ಲಿ 2 ವಿಧಗಳಿವೆ. ನಮಗೆ ಅರಿವಿಲ್ಲದೆ ರೋಗ ಬಂದು ನಮ್ಮ ದೇಹದ ರಕ್ಷಣಾ ವ್ಯವಸ್ಥೆ ರೋಗಾಣುಗಳ ವಿರುದ್ಧ ಹೋರಾಡಿ ಆ ರೋಗಾಣುವಿನ ವಿರುದ್ಧ ಸಮರ ಸಾರಿ ಆಂಟಿಬಾಡಿಗಳನ್ನು ಉತ್ಪತ್ತಿ ಮಾಡಿ ಮತ್ತೊಮ್ಮೆ ರೋಗ ಬಾರದ ಹಾಗೆ ನಮ್ಮ ದೇಹವನ್ನು ರಕ್ಷಿಸುತ್ತದೆ. ಇದು ಬಹಳ ಉತ್ತಮವಾದಂತಹ ನೈಸರ್ಗಿಕ ಕ್ರಿಯಾತ್ಮಕ ಇಮ್ಯುನಿಟಿ ಆಗಿರುತ್ತದೆ. ಉದಾಹರಣೆಗೆ, ಒಮ್ಮೆ ಚಿಕನ್ ಪಾಕ್ಸ್ ಅಥವಾ ಸಿತಾಳೆ ಸಿಡುಬು ರೋಗ ಬಂದರೆ ಜೀವನ ಪರ್ಯಂತ ಮಗದೊಮ್ಮೆ ಆ ರೋಗ ಬರುವುದಿಲ್ಲ. ಇದಕ್ಕೆ ಕಾರಣ ಆ ವೈರಾಣುಗಳ ವಿರುದ್ಧ ದೇಹವು ಪ್ರತಿರೋಧಕ ಶಕ್ತಿಯನ್ನು ಬೆಳೆಸಿಕೊಂಡಿರುತ್ತದೆ. ಇನ್ನು ಕೆಲವೊಮ್ಮೆ ರೋಗ ಬರುವ ಮೊದಲೇ ರೋಗ ಬಾರದ ಹಾಗೆ ತಡೆಯುವುದಕ್ಕೆ ವೈದ್ಯರ ಬಳಿ ಲಸಿಕೆ ಹಾಕಿ ರೋಗಾಣುಗಳ ವಿರುದ್ಧ ಆಂಟಿಬಾಡಿ ಉತ್ಪತ್ತಿಯಾಗುವ ಹಾಗೆ ಮಾಡಲಾಗುತ್ತದೆ. ಹಾಗೆ ಮಾಡಿದಲ್ಲಿ ಮುಂದೆ ರೋಗ ಬರುವ ಸಾಧ್ಯತೆ ಬಹಳ ಕಡಿಮೆ ಇರುತ್ತದೆ. ಉದಾಹರಣೆಗೆ, ಹೆಪಟೈಟಿಸ್ ಲಸಿಕೆ ಅಂದರೆ ಪ್ರತಿ 5 ವರ್ಷಗಳಿಗೆ ಒಂದು ಸಾರಿ ಆಂಟಿಬಾಡಿಗಳ ಸಾಂದ್ರತೆಯನ್ನು ನೋಡಿ ಬೂಸ್ಟರ್ ಡೋಸ್ ಹಾಕಬೇಕಾದಂತಹ ಸಾಧ್ಯತೆ ಇರಬಹುದು. ಒಟ್ಟಿನಲ್ಲಿ ಈ ರೀತಿ ಲಸಿಕೆ ಹಾಕಿ ರೋಗ ಬಾರದ ಹಾಗೆ ಮಾಡುವುದರಿಂದ ರೋಗದಿಂದ ಉಂಟಾಗುವ ನೋವು, ಜೀವಹಾನಿ ಮತ್ತು ಇತರ ತೊಂದರೆಗಳನ್ನು ತಪ್ಪಿಸುವುದಕ್ಕೆ ಸಾಧ್ಯ ಇದೆ. ಈ ರೀತಿಯ ಇಮ್ಯುನಿಟಿಗೆ ಕ್ರಿಯಾತ್ಮಕ ಇಮ್ಯುನಿಟಿ ಎಂದು ಕರೆಯಲಾಗುತ್ತದೆ. ಹಾಗಿದ್ರೆ ಯಾವಾಗ ರೋಗ ನಿರೋಧಕ ಶಕ್ತಿ ಕಡಿಮೆಯಾಗ್ತದೆ ಎನ್ನುವಂತಹದ್ದು ಪ್ರಶ್ನೆ. ಪ್ರಮುಖವಾಗಿ ನಮ್ಮ ಜೀವನ ಶೈಲಿ ಇದರ ಮೇಲೆ ಪ್ರಭಾವವನ್ನು ಬೀರ್ತದೆ. ಪ್ರತಿಯೊಬ್ಬರೂ ಕೂಡ ದಿನವೊಂದಕ್ಕೆ 6-8 ಗಂಟೆಗಳ ಕಾಲ ನಿದ್ರೆಯನ್ನು ಮಾಡಬೇಕಾಗ್ತದೆ. ನಿದ್ರಾಹೀನತೆ ಮತ್ತು ನಿದ್ರೆ ಕಡಿಮೆ ಮಾಡುವುದರಿಂದ ದೇಹದ ರಕ್ಷಣಾ ವ್ಯವಸ್ಥೆಯ ಮೇಲೆ ಬಹುದೊಡ್ಡ ಹೊಡೆತ ಬೀಳ್ತದೆ. ಒತ್ತಡದ ಜೀವನ ಶೈಲಿಯಿಂದಾಗಿ ನಿದ್ರಾಹೀನತೆ ಉಂಟಾಗಿ ರಕ್ಷಣಾ ವ್ಯವಸ್ಥೆ ಹದಗೆಟ್ಟು ಹಲವು ರೋಗಗಳಿಗೆ ಕಾರಣ ಆಗಬಹುದು. ನಿದ್ರೆಯ ಸಮಯದಲ್ಲಿಯೇ ದೇಹದಲ್ಲಿ ಬಹಳಷ್ಟು ಪ್ರೋಟೀನ್ಗಳು ಉತ್ಪಾದನೆಯಾಗುವುದೇ ಇದಕ್ಕೆ ಮೂಲ ಕಾರಣ. ಹಾಗೆಯೇ ನಮ್ಮ ಆಹಾರ ಪದ್ಧತಿಯೂ ಕೂಡ ರೋಗ ನಿರೋಧಕ ಶಕ್ತಿಯ ಮೇಲೆ ಪ್ರಭಾವವನ್ನು ಬೀರ್ತವೆ. ನಾವು ತಿನ್ನುವ ಆಹಾರದಲ್ಲಿ ಸಾಕಷ್ಟು ಪ್ರೋಟೀನ್ಗಳು, ಜೀವಸತ್ವಗಳು ಇರಬೇಕು. ಆಂಟಿಬಾಡಿಗಳು ಮತ್ತು ರಕ್ತ ಕಣಗಳ ಉತ್ಪಾದನೆಗೆ ಪ್ರೋಟೀನ್ಗಳು ಅತಿ ಅವಶ್ಯ. ಜಂಕ್ ಫುಡ್ಗಳು ಆಹಾರ ಸೇವನೆಯಿಂದ ದೇಹದ ರಕ್ಷಣಾ ವ್ಯವಸ್ಥೆ ಕುಸಿತದೆ. ಜಂಕ್ ಆಹಾರದಲ್ಲಿನ ರಾಸಾಯನಿಕ ಬಣ್ಣ, ಆಹಾರ ಕೆಡದ ಹಾಗೆ ಬಳಸುವಂತಹ ರಾಸಾಯನಿಕಗಳು ಕ್ಯಾನ್ಸರ್ ಕಾರಕವಾಗಿರುವಂತಹ ಸಂದರ್ಭ ಕೂಡ ಇರುತ್ತದೆ. ಜಂಕ್ ಫುಡ್ಗಳಲ್ಲಿ ಲವಣ, ಕೊಬ್ಬು ಮತ್ತು ಕಾರ್ಬೋಹೈಡ್ರೇಟ್ಗಳು ಹೆಚ್ಚಾಗಿರ್ತವೆ. ಪ್ರೋಟೀನ್ ಅಂಶ ಬಹಳ ಕಡಿಮೆ ಇರ್ತದೆ. ಈ ಕಾರಣದಿಂದಲೇ ಜಂಕ್ ಆಹಾರ ಸೇವಿಸುವ ಮಕ್ಕಳಿಗೆ ಪದೇ ಪದೇ ಸೋಂಕು ತಗಲುವಂತಹ ಸಾಧ್ಯತೆಯೂ ಕೂಡ ಹೆಚ್ಚಾಗಿರ್ತದೆ. ಇನ್ನು ವ್ಯಾಯಾಮ ರಹಿತ ವಿಲಾಸಿ ಜೀವನ ಶೈಲಿಯೂ ಕೂಡ ರೋಗ ನಿರೋಧಕ ಶಕ್ತಿಯನ್ನು ಕಡಿಮೆ ಮಾಡುವುದಕ್ಕೆ ಕಾರಣ ಆಗಬಹುದು. ಯಾವುದೇ ಕಾರಣಕ್ಕೂ ದೈಹಿಕ ವ್ಯಾಯಾಮ, ಬಿರುಸು ನಡಿಗೆ, ಸ್ವಿಮ್ಮಿಂಗ್, ವಾಕಿಂಗ್, ಸೈಕ್ಲಿಂಗ್ ಇದನ್ನು ಮಾಡ್ತಿರಬೇಕು. ದಿನವೊಂದರ ಕನಿಷ್ಠ 30 ನಿಮಿಷಗಳ ವೇಗದ ನಡಿಗೆ, ಬಿಳಿ ರಕ್ತ ಕಣಗಳ ಸಂಖ್ಯೆ ಜಾಸ್ತಿಯಾಗಿ ದೇಹದ ರಕ್ಷಣಾ ವ್ಯವಸ್ಥೆಯನ್ನು ಸುಸ್ಥಿತಿಯಲ್ಲಿ ಇಡ್ತದೆ. ಹಾಗೆಯೇ ವ್ಯಾಯಾಮವನ್ನು ಮಾಡುವುದು ಕೂಡ ಬಹಳಷ್ಟು ಮುಖ್ಯವಾಗ್ತದೆ. ಇನ್ನು ಕೆಟ್ಟ ಹವ್ಯಾಸಗಳು, ವಿಶೇಷವಾಗಿ ಮದ್ಯಪಾನ ಮತ್ತು ಧೂಮಪಾನದಿಂದ ದೇಹದ ರಕ್ಷಣಾ ವ್ಯವಸ್ಥೆಯ ಮೇಲೆ ಪ್ರತಿಕೂಲ ಪರಿಣಾಮ ಉಂಟಾಗ್ತದೆ. ಮದ್ಯಪಾನದಿಂದ ದೇಹದ ಯಕೃತ್ತಿನ ಮೇಲೆ ಮಾರಕ ಪರಿಣಾಮ ಉಂಟಾಗಿ ದೇಹದಲ್ಲಿ ಪ್ರೋಟೀನ್ ಉತ್ಪಾದನೆ ಕಡಿಮೆಯಾಗಿ ಪ್ರತಿರೋಧಕ ಶಕ್ತಿ ಕಡಿಮೆಯಾಗ್ತದೆ. ಅತಿಯಾದ ಔಷಧಿ ಸೇವನೆ, ಆಂಟಿಬಯೋಟಿಕ್ಗಳ ಅನಗತ್ಯ ಸೇವನೆ ದೇಹದ ರಕ್ಷಣಾ ವ್ಯವಸ್ಥೆಯ ಮೇಲೆ ಪ್ರತಿಕೂಲ ಪರಿಣಾಮವನ್ನು ಬೀರಬಹುದು. ಸಣ್ಣ ಪುಟ್ಟ ಶೀತ ನೆಗಡಿಗಳಿಗೆಲ್ಲ ಆಂಟಿಬಯೋಟಿಕ್ಗಳನ್ನು ತೆಗೆದುಕೊಳ್ಳುವುದನ್ನು ನಿಲ್ಲಿಸಬೇಕು. ನಮ್ಮ ದೇಹದ ರಕ್ಷಣಾ ವ್ಯವಸ್ಥೆಗೂ ತಮ್ಮ ಕೆಲಸ ಮಾಡುವುದಕ್ಕೆ ಸಾಕಷ್ಟು ಸಮಯಾವಕಾಶವನ್ನು ಕೊಡಬೇಕು. ಹಾಗಿದ್ರೆ ನಮ್ಮ ರೋಗ ನಿರೋಧಕ ಶಕ್ತಿ ಕಡಿಮೆಯಾದಾಗ ಏನಾಗ್ತದೆ? ಪದೇ ಪದೇ ಜ್ವರ ಬರುವಂತಹದ್ದು, ದೇಹದ ಉಷ್ಣತೆಯಲ್ಲಿ ಏರಿಳಿತ ಉಂಟಾಗ್ತದೆ, ಉಸಿರಾಟದ ಸಮಸ್ಯೆ ಹೆಚ್ಚು ಕಂಡುಬರುತ್ತದೆ, ಶ್ವಾಸಕೋಶದ ಸೋಂಕು ಉಂಟಾಗುವ ಸಾಧ್ಯತೆಯೂ ಕೂಡ ಹೆಚ್ಚಾಗಿರುತ್ತದೆ. ಪದೇ ಪದೇ ಶೀತ ನೆಗಡಿ ಕೆಮ್ಮು ಉಂಟಾಗಬಹುದು. ಪದೇ ಪದೇ ಅಲರ್ಜಿ ತುರಿಕೆ ಉಂಟಾಗ್ತದೆ. ಸಣ್ಣ ಪುಟ್ಟ ಆಹಾರ ವ್ಯತ್ಯಾಸವಾದರೂ ತುರಿಕೆ ನೆಗಡಿ ಅಲರ್ಜಿ ಉಂಟಾಗಬಹುದು. ಹಾಗೆ ಪದೇ ಪದೇ ಮೂತ್ರನಾಳದ ಸೋಂಕು ತುರಿಕೆ ಉರಿತ ಉಂಟಾಗಬಹುದು. ದೇಹದಲ್ಲಿನ ನೀರಿನ ಅಂಶ ಕಡಿಮೆಯಾಗಿ ನಿರ್ಜಲೀಕರಣ ಸಮಸ್ಯೆ ಉಂಟಾಗಬಹುದು. ರಕ್ತ ಸಂಬಂಧಿ ಕಾಯಿಲೆಗಳು, ಪ್ಲಾಟಿಲೆಟ್ಗಳ ಸಂಖ್ಯೆ ಕಡಿಮೆಯಾಗುವುದು, ರಕ್ತಹೀನತೆ ಅಥವಾ ಹಿಮೋಗ್ಲೋಬಿನ್ ಅಂಶ ಕಡಿಮೆಯಾಗುವ ಸಾಧ್ಯತೆಯೂ ಕೂಡ ಹೆಚ್ಚಾಗ್ತದೆ. ಪದೇ ಪದೇ ಕಿವಿಯಲ್ಲಿ ನೋವು, ಗಂಟಲು ನೋವು ಮತ್ತು ಕೆಲವು ಸೈನಸೈಟಿಸ್ ಸಮಸ್ಯೆಗಳು ಕೂಡ ಎದುರಾಗಬಹುದು. ಚರ್ಮದಲ್ಲಿ ನೋವು, ತುರಿಕೆ, ಕಜ್ಜೆ ಉಂಟಾಗಬಹುದು. ಯಾವುದೇ ಔಷಧಿಗೂ ಗುಣವಾಗದೇ ಇರಬಹುದು. ಹೊಟ್ಟೆ ಉರಿ, ಎದೆ ಉರಿ, ಆಹಾರ ಸೇವಿಸುವಾಗ ಹೊಟ್ಟೆಯಲ್ಲಿ ವಿಪರೀತ ಉರಿಯೂತ ಉಂಟಾಗಬಹುದು. ಹಾಗಿದ್ರೆ ದೇಹದ ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸುವುದು ಹೇಗೆ ಎನ್ನುವಂತಹದ್ದು ಪ್ರಶ್ನೆ. ಇದಕ್ಕಾಗಿ ಕೆಲವೊಂದು ಕ್ರಮವನ್ನು ಕೈಗೊಳ್ಳಬೇಕು. ದಿವಸವೊಂದಕ್ಕೆ ಕನಿಷ್ಠ ಪಕ್ಷ 6 ಗಂಟೆಗಳ ನಿದ್ರೆ ಮಾಡಬೇಕು. ಯಾವುದೇ ಕಾರಣಕ್ಕೂ ನಿದ್ರೆ ಕಡಿಮೆಯಾಗದ ಹಾಗೆ ನೋಡಿಕೊಳ್ಬೇಕು. ದೈಹಿಕ ವ್ಯಾಯಾಮವನ್ನು ತಪ್ಪಿಸಬಾರದು. ದಿನವೊಂದರಲ್ಲಿ ಕನಿಷ್ಠ 30-40 ನಿಮಿಷಗಳ ದೈಹಿಕ ಕಸರತ್ತು ದೇಹದ ಪ್ರತಿರೋಧ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಒತ್ತಡರಹಿತ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಬೇಕು. ವ್ಯಾಯಾಮ, ಧ್ಯಾನ, ಪ್ರಾಣಾಯಾಮದಿಂದ ಮಾನಸಿಕ ಒತ್ತಡ ಕಡಿಮೆಯಾಗ್ತದೆ. ಕೆಲಸದ ವಾತಾವರಣದಲ್ಲಿ ಒತ್ತಡ ಜಾಸ್ತಿ ಇದ್ದಲ್ಲಿ ಬೇರೆ ಕೆಲಸ ನೋಡುವುದು ಒಳ್ಳೆಯದು. ಮಾನಸಿಕ ಒತ್ತಡದಿಂದ ರಸದೂತಗಳ ಏರುಪೇರಾಗಿ ಪ್ರತಿರೋಧಕ ಶಕ್ತಿ ಕುಂತದೆ. ನಮ್ಮ ಆಹಾರದಲ್ಲಿ ಸಮತೋಲನ ಇರಬೇಕು. ಜಂಕ್ ಆಹಾರವನ್ನು ತ್ಯಜಿಸಬೇಕು. ತಾಜಾ ಹಣ್ಣುಗಳು, ಹಸಿ ತರಕಾರಿಗಳನ್ನು ಹೆಚ್ಚು ಹೆಚ್ಚು ಸೇವಿಸಬೇಕು. ಕೃತಕ ಪೇಯಗಳನ್ನು ವರ್ಜಿಸಬೇಕು. ನೈಸರ್ಗಿಕ ಪೇಯಗಳನ್ನು ಹೆಚ್ಚಾಗಿ ಸೇವಿಸಬೇಕು. ವಿಟಾಮಿನ್ ಎ, ಡಿ, ಇ ಮತ್ತು ಖನಿಜಾಂಶಗಳು ಜಾಸ್ತಿ ಇರುವಂತಹ ಆಹಾರವನ್ನು ಯಥೇಚ್ಛವಾಗಿ ಸೇವಿಸಬೇಕು. ಕೊಬ್ಬು, ಕ್ಯಾಲರಿ, ಲವಣಗಳಿರುವ ಜಂಕ್ ಆಹಾರ ಬೇಡವೇ ಬೇಡ. ಒಳ್ಳೆಯ ಪ್ರೋಟೀನ್ ಮತ್ತು ನಾರುಯುಕ್ತ ಆಹಾರವನ್ನು ಹೆಚ್ಚು ಹೆಚ್ಚು ಸೇವಿಸಬೇಕು. ಆಲ್ಕೋಹಾಲ್ ಮತ್ತು ಮದ್ಯಪಾನ ಸೇವನೆ ಸಂಪೂರ್ಣ ವರ್ಜಿಸಬೇಕು. ರಾಸಾಯನಿಕ ಯುಕ್ತ ದಿಢೀರ್ ಆಹಾರ ಮತ್ತು ಸಿದ್ಧ ಆಹಾರಗಳನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡಬೇಕು. ಅತಿಯಾದಂತಹ ಔಷಧಿ ಸೇವನೆ, ಕೃತಕ ಹಾರ್ಮೋನ್ಗಳ ಸೇವನೆ, ಸೌಂದರ್ಯವರ್ಧಕ ಔಷಧಿಗಳು ದೇಹದ ಪ್ರತಿರೋಧಕ ಶಕ್ತಿಯನ್ನು ಕುಗ್ಗಿಸಬಹುದು. ದೇಹದ ಸೌಂದರ್ಯ ಹೆಚ್ಚಿಸುವುದಕ್ಕೆ ನೈಸರ್ಗಿಕ ವಿಧಾನಕ್ಕೆ ಒತ್ತನ್ನು ಕೊಡಬೇಕು. ದಿನವೊಂದರಲ್ಲಿ 3-4 ಲೀಟರ್ನಷ್ಟು ನೀರನ್ನು ಸೇವಿಸುವುದರಿಂದ ದೇಹದಲ್ಲಿನ ವಿಷಕಾರಕ ವಸ್ತು ವಿಸರ್ಜಿಸಲ್ಪಟ್ಟು ಪ್ರತಿರೋಧಕ ಶಕ್ತಿ ವರ್ಧಿಸುತ್ತದೆ. ದೇಹದ ಜೀರ್ಣ ಪ್ರಕ್ರಿಯೆಗೆ ಮತ್ತು ಜೀರ್ಣಾಂಗ ವ್ಯೂಹಕ್ಕೆ ಪೂರಕವಾಗುವ ಆಹಾರವನ್ನು ಸೇವಿಸಬೇಕು. ಜೀರ್ಣಾಂಗ ವ್ಯೂಹದ ಬ್ಯಾಕ್ಟೀರಿಯಾಗಳಿಗೆ ಪೂರಕವಾದ ಆಹಾರಗಳಾದ ಮೊಸರು, ಯೋಗರ್ಟ್, ಬ್ರೊಕೋಲಿ, ಹಸಿ ತರಕಾರಿ, ಹಣ್ಣು ಹಂಪಲು ಇವುಗಳನ್ನು ಹೆಚ್ಚು ಹೆಚ್ಚು ಸೇವಿಸಬೇಕು. ಆರೋಗ್ಯ ಮಾಹಿತಿ ಕೇಳಿದಿರಿ. ಇದೀಗ ಜನಪದ ಸಂಗೀತದಲ್ಲಿ ಸೋಬಾನೆ ಪದಗಳು, ಮಾದೇವಿ ಫಕೀರಯ್ಯ ತೆರಗಾವಿ ಮತ್ತು ಸಂಗಡಿಗರಿಂದ. ಅಭಿಮಾನ ಇಂದನ ಬಗೆ ಬಂದೆ ಕುಂದಾರ ಗೊಳರೆ ಮನೆಯ ಚೌಕೆ ಮುಂದೆ ಅತ್ತಿಗೆಯಾಗಿ ಬಂದ ಬಾಲೆಯನ್ನು ತಂಗಿ ತನ್ನಣ್ಣನ ಬಳಿ ವರ್ಣಿಸುವ ಹಾಡು. ಮನೆಯನ ತಂಗ್ಯ ಅವು ಸರಂದ ಸೋ ಮಾದೇವಿ ಫಕೀರಯ್ಯ ತೆರಗಾವಿ ಮತ್ತು ಸಂಗಡಿಗರಿಂದ ಸೋಬಾನೆ ಪದಗಳನ್ನು ಕೇಳಿದಿರಿ.